ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಪ್ರಿಯ ಕೇಳುಗರೆ, ಲೈಫ್ ಲೈನ್ ಫೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಚಿಕ್ಕಮಗಳೂರು, ಇವರು ಇದೇ June 26 ಭಾನುವಾರ ಬೆಳಗ್ಗೆ 10:30 ಚಿಕ್ಕಮಗಳೂರಿನ ಕನಕ ಭವನದಲ್ಲಿ ಉಚಿತವಾಗಿ ಸೋಯಾ ಬಿತ್ತನೆ ಬೀಜ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಆಸಕ್ತಿಯುಳ್ಳ ಪ್ರಗತಿಪರ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. ಸಂಸ್ಥೆಯ 7022620578, ಮತ್ತೊಮ್ಮೆ 7022620578 ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಭಾಗವಹಿಸುವಿಕೆಯನ್ನು June 24 ಒಳಗಾಗಿ ಖಚಿತಪಡಿಸುವುದು. ಬಾಡ್ ಕಾ ಪಾನಿ ಅಪ್ನೆ ಪೀಚೆ ಕೈ ಛುಪೆ ಹುಯೆ ಖತರೆ ಛೋಡ್ ಜಾತಾ ಹೈ, ಸತರ್ಕ ರಹನಾ ಜರೂರಿ ಹೈ, ಘರ್ ವಾಪಸ್ ಕೇವಲ ಆಧಿಕಾರಿಕ ಘೋಷಣಾ ಕೆ ಬಾದ್ ಹಿ ಜಾಯೆ, ಸಭಿ ಬಿಜಲಿ ಕೆ ಉಪಕರಣೋ ಕಿ ಜಾಂಚ್ ಕರೆ, ಪಾನಿ ಔರ್ ಸೀವರ್ ಲೈನೋ ಕಿ ಭಿ ಜಾಂಚ್ ಕರೆ, ಬಾಡ್ ಕೆ ಫಿಸಲನ್ ವಾಲೆ ಮಲ್ಬೆ ಔರ್ ಚುಭನೆ ವಾಲಿ ವಸ್ತುವೋ ಸೆ ಬಚ್ ಕರ್ ಚಲೆ, ಟೂಟೆ ಹುಯೆ ಬಿಜಲಿ ಕೆ ಖಂಬೋ ಔರ್ ತಾರೋ ಸೆ ಸಾವಧಾನ್ ರಹೆ, ಮಲೇರಿಯಾ ಸೆ ಬಚಾವ್ ಕೆ ಲಿಯೆ ಮಚ್ಛರ್ದಾನಿ ಕಾ ಪ್ರಯೋಗ ಕರೆ, ಉಬ್ಲಾ ಹುವಾ ಯಾ ಕ್ಲೋರಿನ್ ಯುಕ್ತ ಪಾನಿ ಹಿ ಪಿಯೆ, ಬಾಡ್ ಕೆ ಸಂಪರ್ಕ ಮೇ ಆಯೆ ಖಾದ್ಯ ಪದಾರ್ಥೋ ಕೋ ನ ಖಾಯೆ, ಬಚ್ಚೋ ಕೋ ಬಾಡ್ ಕೆ ಪಾನಿ ಮೇ ಖೇಲ್ನೆ ನಾ ದೇ, ಯದಿ ಆಪ್ ದೂಸರೋ ಕಿ ಸಹಾಯತಾ ಕರ್ ಸಕ್ತೆ ಹೈ ತೋ ಅವಶ್ಯ ಕರೆ. ತಯಾರಿ ಮೇ ಹಿ ಸಮಜ್ದಾರಿ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುವವರು ಅರಕಲಗೂಡು ವಿ ಮಧುಸೂದನ್, ಗೌರಾ ರವಿಶಂಕರ್ ಮತ್ತು ಡಿ ಸುಜಲಾದೇವಿ. ಓ ಶಂಕರಣ್ಣ, ಅಲ್ಲ ನೀನು ಈ ಪಾರ್ಟಿ ಬಿಜಿ ಆಗ್ಬಿಟ್ಟಲ್ಲ, ಕೈಗೆ ಸಿಗಂಗಿಲ್ವಲ್ಲಪ್ಪ. ಏನ್ ಮಾಡೋದಪ್ಪ, ಕೆಲ್ಸಕ್ಕೆ ಇದ್ದೇ ಇರ್ತಾವಲ್ಲ. ಏನ್ ಅಲ್ಲಿ ನೋಡೋದು ಇಲ್ಲಿ ನೋಡೋದು, ಆ ಬಿತ್ತನೆ ಬೇರೆ ಮಾಡದೆ ಮಳೆ ಬೇರೆ ಹಿಂಗ್ ಕೈ ಕೊಡ್ತು, ಯೋಚನೆ ಆಗಿ ತಲೆ ಕೆಡ್ಕೊಂಡು ಸುಮ್ಮನೆ ಕೂತ್ ಬಿಟ್ಟಿದ್ದೀನಿ. ಅಲ್ಲ ನೀನು ಬಿತ್ತನೆ ಮಾಡಿದ್ಯಾ ಸರಿ, ಮಳೆ ಬಂದಿಲ್ಲ ಅಲ್ಲ, ಅದಕ್ಕಿಂತ ಮುಂಚೆ ಒಂದ್ ವಾರ ಎರಡು ವಾರ ಇಲ್ಲಿ ಕಣ್ಣಿಗೆ ಕಾಣದಂಗ್ ಹೋಗ್ಬಿಟ್ಟಲ್ಲ. ಎಲ್ಲೋಗಿದ್ದೆ? ಏ ನನಗೆ ಸ್ವಲ್ಪ ಕೆಲ್ಸಗಳಿದ್ದು ಶಂಕರಣ್ಣ. ಈಗ ಏನು ಅಂತ ಅಂದ್ರೆ ಆಲೂಗಡ್ಡೆ ಬೇರೆ ತರಬೇಕಾಗಿತ್ತ, ಅದಕ್ ದುಡ್ಡು ಕಾಸು ಇಲ್ದನೆ ನೆಂಟರ ಮನೆ ಮೇಲೆ ಹೋಗ್ಬಿಟ್ಟೆ, ನೋಡೋಣ ಯಾರು ರೆಸ್ಟ್ ಕೊಡ್ತಾರೆ ಅಂತ. ಹೋಗಿ ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಆಗೈತಪ್ಪ. ಈಗ ಈ ಮಳೆ ಬೇರೆ ಬಂದಿಲ್ಲ, ಆಲೂಗಡ್ಡೆ ತರಲೋ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ ಮಳೆ ಬಂದಿಲ್ಲ ಅಂತನ್ಬಿಟ್ಟು ನೀನು ಗೆಂಡೆನೆ ತರದೆ ಹಂಗೆ ಕೂತ್ಕೊಬಿಟ್ರೆ, ನೀನು ಮಳೆ ಬಂದಾಗ ಗೆಂಡೆ ತಗೊಂಡ್ ತಕ್ಷಣ ಹಾಕಾಕೈತದ? ಈಗ ನನ್ಗೆ ಏನು ಅಂತ ಅಂದ್ರೆ ಶಂಕರಣ, ಈ ಗೆಂಡೆ ತರಲೋ ಗಿಡ ತಂದು ಹಾಕ್ಲೋ ಅಂತ ಆಗ್ಬಿಟ್ಟೈತ್ ನನಗೆ. ಗಿಡ ಬೇರೆ ಬಂದವಲ್ಲ, ಗೆಂಡೆ ಬದ್ಲಿಗೆ ಅದಕ್ಕೋಸ್ಕರ ಗಿಡ ತರೋದೋ ಇತ್ತರೋದೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀನಿ. ನೋಡೋಣ ಯಾವ್ದಕ್ಕೂ ಈಗ ಮಳೆ ಏನಾದ್ರು ಬತ್ತದೋ ಇಲ್ವೋ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಹೆಜ್ಜೆ ಇಡೋಣ ಅಂತ ಅನ್ಕೊಂಡು ಕಾಯ್ತಾ ಇದ್ದೀನಪ್ಪ. ಅಲ್ಲ ನೀನು ಯೋಚನೆ ಮಾಡ್ತೀರ ಸರಿ, ಈಗ ನೀನು ಕುಡಿ ಕಾಂಡ ಸಸ್ಯದ ಬಗ್ಗೆ ಹೇಳ್ತಾ ಇದೀಯಾ, ಆದ್ರೆ ಇವನ್ 15 ದಿನದಿಂದವ ನೀ ಕಂಡಿಲ್ಲ, ಆದ್ರೆ ಸುಬ್ಬಕ್ಕೇನಾರು ಕಾಣ್ತಾಳ ಅಂತ ನೋಡಿದ್ರೆ ಅವಳು ಆ ಕಡೆಗೆ ನೋಡಿದ್ರೆ ಜಾತ್ರೆಗೆ ಹೋಗಿದ್ದೆ ಅಂತಂತಾಳೆ, ಹಬ್ಬಕ್ಕೆ ಹೋಗಿದ್ದೆ ಅಂತಂತಾಳೆ. ಅಲ್ಲಿ ನೋಡಿದ್ರೆ ಬಿರಿ ಬಿರಿ ಬಿರಿ ಹೆಂಗ್ ನಡ್ಕೊ ಬತ್ತವಳೆ ಸುಬ್ಬಕ್ಕ? ಏನಣ್ಣಯ್ಯ, ಏನ್ ಸಮಾಚಾರ, ಏನೋ ಬಾರಿ ಕಂಪ್ಲೇಂಟ್ ಹೇಳ್ತಾವ್ ನಿನ್ ಮೇಲೆ? ಏ ಇಲ್ಲ, 5 ವರ್ಷಕ್ಕೊಂದ್ಸತಿ ನಡೆಯೋ ಜಾತ್ರೆ, ಅದಕ್ಕೆ ಹೋಗ್ದಂಗಿರಕತ್ತ? ಏ ಹೋಗ್ಲೇಬೇಕು. ಮತ್ತೆ ಹಂಗಂದ್ಬಿಟ್ರೆ ಎಂತ ಮಾಡೋದ್ ಮತ್ತೆ? ಅದು ಶಂಕರಣ್ಣಂಗೆ ಈಗ ಏನು ಅಂತ ಅಂದ್ರೆ ಹೊಟ್ಟೆವ್ರಿ, ನನ್ನ ಯಾರು ಕರೆದಿಲ್ವಲ್ಲ ಅಂತ ಅಲ್ಲಿ ಹೊಟ್ಟೆವರಿ ಪ್ರಶ್ನೆ ಅಲ್ಲ ಅಥವಾ ಅವ್ಳು ಕರೀಲಿಲ್ಲ ಅಂತಲ್ಲ, ಇದು ಮನ್ಮನೆ ಹಬ್ಬ ಅಣೆಯ. ಆಮೇಲೆ ನನಗೆ ಈ ನಮ್ಮ ಅಕ್ಕನ ಮೇಲೆ ಯಾಕೆ ಸ್ವಲ್ಪ ಬೇಸರ ಅಂತಂದ್ರೆ, ಒಬ್ಳೇ ಕಷ್ಟಪಟ್ಕೊಂಡು ನೆಂಟ್ರಿಷ್ಟನ್ನೆಲ್ಲ ಕರ್ಕೊಂಡು ಪಜಿತಿ ಹತ್ತುತ್ತಳಲ್ಲ, ಒಂದ್ ಮಾತು ಕರೆದಿದ್ರೆ ನಾವು ಬಂದು ಕೈ ಹಾಕ್ತಿತ್ತಿಲ್ವಾ ಅಂತ ಹಂಗ ಅಂದೆ ಅಷ್ಟೇ. ಓ ಹಂಗೆ ಅಕ್ಕ ಹಬ್ಬ ಮಾಡಿಲ್ಲ ಅಂತ. ಅಯ್ಯೋ ಅವಳು ಈಗ ಏನ್ ಗೊತ್ತಾ, ಅವಳು ಯಾವ್ದನ್ ಬಿಡ್ತಾಳ ಹಬ್ಬವ ಮತ್ ಒಂದ್ ಮಾತು ಅಲ್ಲ ಅನ್ಬೇಕಲ್ಲ. ಅದ್ ಏನಾಗಿದೆ ಗೊತ್ತಾ, ನೆಂಟ್ರಿಷ್ಟರು ಕರೆದಲ್ಲ, ಆಮೇಲೆ ಮನ್ಮನೆಗೂ ಹಬ್ಬ ಅಲ್ವಾ, ಹಂಗಾಗಿ ನೀನ್ ನಿಮ್ಮನೇಲಿ ಮಾಡ್ತೇನೆ, ನಾನು ನಮ್ಮನೇಲಿ ಮಾಡ್ತೇನೆ, ಅವಳು ಅವಳ ಮನೇಲಿ ಮಾಡಿದ್ಲು. ಶಂಕರನ್ ಕರೆಯೋಣ ಅಂದ್ರೆ ಅವ್ರ ಮನೆ ತುಂಬಾ ಜನ ಜನ ಆಯ್ತಾ, ನಾ ಕರೆದ್ರೆ ಶಂಕರನ್ ಒಂದೇ ಇದ್ರೆ ಬಾರಪ್ಪ ಅಂತ ಕರಿಬಹುದು. ಕರಿಬಹುದು, ಈಗ ಮನೆ ತುಂಬಾ ಜನ ಇಟ್ಕೊಂಡು ಎಲ್ಲ ಬಂದ್ರೆ ಏನ್ ಮಾಡ್ಬಿಡೋದು. ಅದೇ ಆಮೇಲಿಂದ ಅವ್ರ ನೆಂಟ್ರಿಗೂ ಬೇಜಾರಾಕಲ್ವಾ, ಮನೇಲಿ ಹಬ್ಬ ಮಾಡದ್ಬಿಟ್ಟು ಶಂಕರಣ್ಣ ಯಾರ ಸುಬ್ಬ ಕರೆದ್ಲು ಅಂತ ಹೋಗೋಳೆ ಅಂತ. ಹಂಗಾಗಿ ನಾ ಏನ್ ಮಾಡಿದೆ, ಕರೆಯಕ್ಕೆ ಹೋಗ್ಲಿಲ್ಲ. ಊರ ಜನ ಅಲ್ವಾ, ಬೇರೆ ಪಕ್ಕದೂರಾದ್ರೆ ಕರಿಬೇಕು. ಹೌದು, ಈಗ ಬಿಡ್ಸೋಬಕ್ಕ ಅದಕ್ಕೆಲ್ಲ ನೀನು ಯೋಚನೆ ಮಾಡ್ಕೋಬೇಡ. ಇವು ಏನೋ ನಮ್ಮ ಒಬ್ಬರ ಮನೇಲಾದ್ರೆ ಕರಲಿಲ್ಲ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಬೇಕಾರೆ ಅಂದನ ಆಡನ ಆಯ್ತಾ. ಇದು ಹಂಗಲ್ಲ, ಇಡೀ ಊರ್ಗೂರೇ ಹಬ್ಬ ಮಾಡೈತೆ ಆಯ್ತಾ. ಈಗ ನಿನ್ನ ಬರ್ಡೇ, ನಿನ್ ಬರ್ಡೇ ಬರ್ತದಲ್ಲ ಅವಾಗ ನಿನ್ ಗ್ರ್ಯಾಂಡ್ ಆಗಿ ಮಾಡ್ಕೊಂಡು ಶಂಕರಣ್ಣನ ಕರೆ ನನ್ನ ಕರೆ. ಶಂಕರಣ್ಣಂಗ್ ಏನ್ ಗೊತ್ತಾ, ನನ್ಗೆ ಏನಾರು ಒಂದ್ ಅನ್ಲಿಲ್ಲ ಅಂದ್ರೆ ಅದ್ ತಿಂದಿ ಜೀರ್ಣ ಹಾಕ್ಲ. ಸುತ್ತಿ ಬಳಸಿ ಕೇಳ್ತಾವನೆ, ಹದಿನೈದು ದಿವಸದಿಂದ ಕಾಣ್ತಾ ಇಲ್ಲ, ಹದಿನೈದು ದಿವಸದಿಂದ ಏನ್ ಹೇಳಿದ್ರು ಬತ್ಲೇ ಇಲ್ಲ ಅವನು. ಈಗ ನೋಡ್ರಪ್ಪ, ಈಗ ನಿಮ್ಮಿಬ್ರು ತಿಕ್ಕಾಡ್ತಲ್ಲಿ ನನ್ನ ವಿಚಾರದ ಮರಸ್ಬೇಡಿ. ಈಗ ಎಲ್ಲರೂ ಸೇರಿ ಹಬ್ಬ ಮಾಡಿದೀವಿ, ಉಂಡಾಯ್ತು, ಆದ್ರೆ ಈಗ ಬೇಸರ ಆಗಿರೋದು ಒಂದೇ ವಿಚಾರಕ್ಕೆ ಆಯ್ತಾ. ಹಬ್ಬ ಶುರು ಆಗಕ್ಕಿಂತ ಮುಂಚೆನೆಯ ಹಬ್ಬ ಬಂದ್ಬಿಡ್ತದೆ, ಹುಸಿ ಹಂಗ ಹದಾಗಿತ್ತು ಅಂತ ಜೋಳ ಹಾಕಿದ್ನ ಆಯ್ತಾ. ಈಗ ಹೊಲದ ಕಡೆ ಮಾಕಾಕಾಯ್ತಿಲ್ಲ, ಈಗ ನಾನು ಹೊರಗೆ ಮಾಕ ಹಾಕಿದ್ರೆ ನಾ ಸುಟ್ಟು ಹೋಯ್ತೀನಿ. ಈಗ ಆಲ್ರೆಡಿ ಸುಟ್ಟು ಹೋಗಿರೋದೇ ನೋಡ್ಲಾ ಅಥವಾ ನಾನೇ ಸುಟ್ಟು ಹೋಗ್ಲಾ ಅಂತ ನಂಗೆ ಬಹಳ ಬೇಸರ. ಈಗ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ, ಒಂದ್ ಸ್ವಲ್ಪ ಈ ಸರಿ ವ್ಯತ್ಯಾಸ ಸ್ವಲ್ಪ ಕಾಣಿಸ್ತಾವೆ ಶಂಕರಣ್ಣ. ಯಾಕೆ ಅಂತ ಅಂದ್ರೆ ಮಳೆ ನೀನ್ ಕಾಣಂಗೆ ಆಗ್ಲೇ ಪ್ರಾರಂಭ ಆಗ್ಬಿಡ್ತಲ್ಲಪ್ಪ. ಹೌದು, ಮಾರ್ಚ್ ಇಂದಲೇ ಹೋಗಕ್ ಶುರು ಮಾಡ್ತು. ಈಗ ಮಾರ್ಚ್ ಅಲ್ಲಿ ಚೆನ್ನಾಗಿ ಬಂತಲ್ಲ ಅಂತ ಅನ್ಕೊಂಡು ಎಲ್ಲ ಹೊಲ ಉಳುಮೆ ಮಾಡ್ಕೊಂಡು ಬಿಟ್ಕೊಂಡು, ಆಮೇಲೆ ಈ ಸರ್ಕಾರದವರೆಲ್ಲ ಹೇಳ್ತಿದ್ರಲ್ಲ ಈ ಸರಿ ಭಾರಿ ಚೆನ್ನಾಗಿ ಮುಂಗಾರ ಆಯ್ತದೆ ಅಂತ ಹೇಳ್ಬಿಟ್ಟು ಆ ಒಂದು ದೃಷ್ಟಿಕೋನದಲ್ಲಿ ಚೆನ್ನಾಗಾಯ್ತದಲ್ಲ ಅಂತ ಅನ್ಕೊಂಡು ನಾನು ಏನು ಯೋಚನೆ ತಲೆಗೆ ತಗೊಳ್ಳಿಲ್ಲ. ಅದ್ರ ಪಾಡ್ಗದ ಆಯ್ತದೆ ನಾನೇ ಯೋಚನೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈಗ ನೋಡಿದ್ರೆ, ಈಗ ನೋಡು ನಾವು ಇಷ್ಟು ದಿವಸ ಈಗಾಗಲೇ ಜೂನ್ ಹೆಚ್ಚು ಕಮ್ಮಿ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ಇದೀವಿ ಆಯ್ತಾ. ಈ ಟೈಮ್ಗೆ ನಮ್ಮವೆಲ್ಲ ಆಲೂಗಡ್ಡೆ ಎಲ್ಲ ಬಿತ್ತನೆ ಆಗಬೇಕಾಯ್ತು, ಆಲೂಗಡ್ಡೆ ಬಿತ್ತನೆ ಆಗಿ ಜ್ವಾಳ ಎಲ್ಲ ಬರ್ಬೇಕಾಯ್ತು ಮ್ಯಾಕೆ ಆಯ್ತಾ. ಈಗ ಜ್ವಾಳ ಹಾಕಿದೀವಿ ಬಂದೈತೆ ಅಲ್ಲೇ ಮ್ಯಾ ಅಂತ ಐತೆ ಆಯ್ತಾ. ಈ ಆಲೂಗಡ್ಡೆ ಈಗ ತರಲೋ ಬೇಡ ಅಂತ ಇನ್ನೂ ಯೋಚನೆ ಮಾಡ್ತಿದ್ದೀನಿ. ಜೂನ್ ಮಧ್ಯ ಭಾಗದಲ್ಲೂ ತರಲೋ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಆಗಿರ್ಬೇಕು. ಆಮೇಲೆ ಇನ್ನೊಂದು ವಿಚಾರ ಹೇಳಣ್ಣ, ಈಗ ಯಾರು ಕೊಟ್ಟರು ನಾನ್ ಕೈ ಕೊಡಕ್ಕಿಲ್ಲ ಅಂತ ನಮ್ಮ ಆರಿದ್ರೆ ಮಳೆ ಇತ್ತಲ್ಲಪ್ಪ. ಈಗ ನೀ ಕಣಂಗೆ ಮೊನ್ನೆಯಿಂದ ಹುಟ್ಟೈತೆ ಹುಟ್ಟೈತೆ. ಆಮೇಲೆ ಗುರುವಾರ ಅಂತಂದ್ರೆ ನೆನ್ನೆ ಒಸಿ ಮಳೆ ಆಯ್ತು ಅಂದ್ರೆ ಏನ್ ಗಟ್ಟಿ ಏನ್ ಆಗ್ಲಿಲ್ಲ ಅಂದ್ರೆ ನಂಗೆ ಯಾಕೋ ಅನಿಸ್ತದೆ ಒಂದು ಶುಭ ಸೂಚನೆ ಕಾಣಬಹುದಾ ಅಂತವ. ಇಲ್ಲ ಚೆನ್ನಾಗಾಯ್ತದೆ ಅಂದ್ರೆ ಈಗ ನಮ್ದೇನು ಅಂತ ಅಂದ್ರೆ ಶಂಕರಣ, ಈ ನಮ್ಗೆ ತಾಳ್ಮೆ ಅನ್ನೋದಿಲ್ಲ ಯಾವಾಗ್ಲೂ. ತಾಳ್ಮೆ ಅನ್ನೋದು ಮನುಷ್ಯ ಹುಟ್ಟದಾಗ್ಲಿಂದ ಅವ್ನಿಗೆ ಬರಲಿಲ್ಲ ಅಂದ್ರೆ ಎಲ್ಲ ನಾನು ಹೇಳ್ದಂಗೆ ನಡೀಬೇಕು ಅಂತ ಹೇಳ್ಬಿಟ್ಟು. ಇವತ್ತು ರಾತ್ರಿ ಮಳೆ ಬಾ ಅಂದ್ರೆ ಬಂದ್ಬಿಡ್ಬೇಕು, ಬೆಳಗ್ಗೆ ನಾಳೆ ಬೆಳಗ್ಗೆ ಚಳಿ ಬಾ ಅಂದ್ರೆ ಚಳಿ ಬರಬೇಕು, ಇನ್ನು ಮೂರನೇ ದಿವಸಕ್ಕೆ ಬಿಸಿಲು ಬೇಕು ಅಂತ ಬಿಸಿಲು ಬಂದ್ಬಿಡ್ಬೇಕು ಅನ್ನೋ ತರದಲ್ಲಿ ನಾವು ಯೋಚನೆ ಮಾಡ್ತೀವಿ. ಇದೊಂದ್ ಮೊಬೈಲ್ ಯುಗ ಆಗ್ಬಿಟ್ಟೈತಲ್ಲ ಅಣ್ಣ, ಈಗ ನೀನ್ ನಂಬ್ತೇವ್ ಬಿಡ್ತೀಯೋ ನಮ್ಗೆ ಈ ಸುಬ್ಬಕ್ಕ ಈಗಿನ್ ಹಿಂಗ ಅಂತವಳಲ್ಲ, ನೀನ್ ಹೇಳ್ಕೊಂಡು ಹೂಕತ್ತವಳಲ್ಲ, ಅವಳು ಹಾಕವಳೆ ಆಯ್ತಾ, ಗೆಂಡೆ ತಂದು ಇಟ್ಕೊಂಡವಳೆ. ಈಗ ನೀ ಗೊತ್ತಿರಂಗೆ ಬೀಜೋಪಚಾರ ಮೊದ್ಲು ಮಾಡ್ಕೋಬೇಕಲ್ವಾ, ಅವಳು ಆರಾಕಂದವಳ ಗೆಂಡೆಯ ಬಾಯ್ ಬಿಡ್ತಿಲ್ಲ, ನಾವ್ ಏನ್ ಹೇಳ್ತೀವಿ ಎಲ್ಲ ತಿಳ್ಕೊಂಡು ಆಮೇಲೆ ಮಾತಾಡ್ತಾಳ ಅವಳು. ಈಗ ನೀವ್ ಹೆಂಗಿದ್ರು ನೀವಿಬ್ರು ಅನುಭವಸ್ತ್ರಣ್ಣ, ಹಂಗಾಗಿ ನೀವೇನ್ ಮಾಡ್ತೀರಾ ಅದ ಕೇಳ್ಕೊಬಿಟ್ಟು ನಾವ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇನ್ನೇನ್ ಇವ್ರಿಗೆ ಹೇಳೋದು, ಸೂರ್ಯಗ್ ನನ್ ಟಾರ್ಚ್ ಹೇಳ್ತೀನಿ. ಇಲ್ಲ ಸುಬ್ಬಕ್ಕ, ಈಗ ನೀನ್ ಮಾಡ್ರೆ ಕೆಲಸ ಐತಲ್ಲ ಬಾರಿ ಒಳ್ಳೆ ಕೆಲಸ. ಈಗ ಏನು ಅಂತ ಅಂದ್ರೆ, ಈ ಮಳೆ ಬಿದ್ದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ, ಈಗ ಹೆಂಗ್ ಹೊಲ ಬಿಡು ಉತ್ಕೊಂಡಿರ್ತಾರ, ಮಾರ್ಚ್ ಏಪ್ರಿಲ್ ಎಲ್ಲ ಚೆನ್ನಾಗಿ ಮಳೆ ಆಯ್ತು ಅಂತ ಅನ್ಕೊಂಡು ಉತ್ಕೊಂಡಿರ್ತಾರೆ, ಗೊಬ್ಬರ ಗೋಡೆ ಎಲ್ಲ ಹೊಡ್ಕೊಂಡವ್ರೆ ಆಯ್ತಾ. ಮಳೆ ಬೀಳ್ತು ಅಂದ ತಕ್ಷಣವ ಬೆಳಗ್ಗೆ ಹೋಗೋದು ತರದು ಕುಯ್ಯೋದು ಹಾಕೋದು ಈ ತರ ಮಾಡ್ತಾರೆ. ಮತ್ತೆ ಹೋದ ವರ್ಷ ಏನಾಯ್ತು ಗೊತ್ತಾ, ಹಿಂಗೆ ಮಳೆ ಬಂದ್ಬಿಡ್ತಲ್ಲ ಅಂತೇಳಿ ಹಾಕ್ಬಿಟ್ಟೆ, ಹಾಕದ ತಕ್ಷಣನೆಯ ಮತ್ತೆ ಮಳೆ ನಿಂತೋಗ್ಬಿಡ್ತು. ಮಳೆ ನಿಂತೋಗ್ಬಿಡ್ತಾ, ಹಾಕಿದ್ದು ಗೆಂಡೆ ಎಲ್ಲ ಹೋಯ್ತು. ಆಮೇಲೆ ಮತ್ತೆ ಹಾಕದ್ನ ಸರಿ ಅಂತ, ಆಮೇಲೆ ಆಗ ಜಾಸ್ತಿ ಮಳೆ ಬಂದ್ಬಿಟ್ಟು ಎಲ್ಲ ಕೊಳ್ತೋಯ್ತು. ಅದಕ್ಕೇನ್ ಮಾಡ್ದೆ, ಈ ವರ್ಷ ನೋಡನ್ ತಡಿ ಅಂತೇಳಿ ತಂದಿಡ್ಕಂದಿನ ಅಷ್ಟೇ, ಇನ್ನೇನು ಹೇಳ್ಬಾರ್ದು. ಬಾರಿ ಒಳ್ಳೆ ಕೆಲಸ ಅಂತ ಹೇಳಿದ್ನಲ್ಲ, ಈಗ ಆಲೂಗಡ್ಡೆದು ಒಂದ್ ಎರಡು ಮೂರು ಇವವೆ ವಿಚಾರಗಳ ಗುಟ್ಟುಗಳವೆ, ಅವ ನಾವು ತಿಳ್ಕೊಬೇಕು. ಅವ್ ತಿಳ್ಕೊಂಡ್ರೆ ಮಾತ್ರವ ನಾವು ಆಲೂಗಡ್ಡೆನಲ್ಲಿ ಒಳ್ಳೆ ಬೆಳೆ ತೆಗಿಬಹುದು. ಆಮೇಲೆ ಇಲ್ಲ ಅಂದ್ರೆ ಬಾರಿ ಕಷ್ಟ ಆಯ್ತದೆ. ನೀನು ಹೇಳ್ತಿರೋ ವಿಚಾರ ನನಗೆ ಗೊತ್ತೈತೆ, ಈಗ ನೀನೇ ಹೇಳಬೇಕು. ಆದ್ರೆ ನೋಡು ಮಳ್ಳಿ ಹೆಂಗ್ ಕೆಲ್ಸ್ಕದ ಕೂತವಳೆ, ಅದಕ್ಕೆ ನಾನು ಹೇಳಿಲ್ವಾ ಅದೇ ದಿನ ಹಿಂದಿನ ತಂದು ಇಟ್ಕೊಂಡವಳೆ, ಅವಳು ಏನ್ ಮಾಡ್ತಾಳೆ ಅಂತ ನೀನ್ ಈಗ ಹೇಳಿ ನೋಡ್ದ. ಇಲ್ಲ ಇಲ್ಲ, ಈಗ ಅವಳು ಏನ್ ಮಾಡ್ತಾಳೆ ಅನ್ನೋದು ಒಂದು, ಆಮೇಲೆ ಬಾರಿ ಅನುಭವ ಆಗ್ಬಿಡ್ತಲ್ಲಪ್ಪ ಇಷ್ಟು ವರ್ಷ. ಆ ಅನುಭವದ ಮೇಲೆ ನಾನು ಹೇಳ್ತಾರದ ಏನು ಅಂತ ಅಂತಾರೆ, ಮಳೆ ಬಂತು ಅಂದ ತಕ್ಷಣ ಸುಬ್ಬಕ್ಕ ತಡೆ ನೀನ್ ಜಗಳಕ್ಕೆ ಹೋಯ್ತಿಲ್ಲ ಪಡೆಯಕ್ಕೆ ಹೋಯ್ತಿಲ್ಲ ಅವನ್ನ, ಮತ್ ಯಾವಾಗ್ಲೂ ಹಂಗೆ ಹೇಳುತ್ತೆ ನನಗೆ. ನೀನು ಕೆಲವೆಲ್ಲ ಹಂಗೆ ಇರ್ಬೇಕು ಮಾಡುದನ್ನ ಎಲ್ರಿಗ ನೋಡಪ್ಪ, ನಾವೇನ್ ಬೇರೆ ಬೇರೆ ಅವರ ತಂದಿರೋದ್ನು ಹೇಳಿಲ್ಲ, ಆರಕ್ಕಂದಿರೋದು ಹೇಳಿಲ್ಲ, ಆಯ್ತಾ. ಇನ್ನೇನ್ ನಿಂಗೆ ಹೆಂಗಿದ್ರು ಸ್ವಲ್ಪ ಮಳೆ ಆಯ್ತೈತೆ, ಇನ್ನೊಂದ್ ನಾಲ್ಕು ದಿನ ಕಳೆದ್ರೆ ಹಾಕೆ ಬಿಡ್ತೇನೆ. ನೀನು ನಿಂಗೋಸ್ಕೊಡ್ತೀನಿ ಬಿಡು, ನೀನ್ ಯಾಕೆ ಬೇಜಾರ್ ಮಾಡ್ತೀಯ, ಇದ್ರ ಮೊದ್ಲೇ ಹೇಳ್ಬಾರ್ದಾಗಿತ್ತಾ. ಈಗ ಬಿಟ್ರ, ಈಗ ಜಗಳ ಬೋರ ಎಲ್ಲ ಬೇಡ ಆಯ್ತಾ. ಈಗ ಒಂದ್ ನಿಮಿಷ ಸುಮ್ಮನೆ ಕುತ್ಕೊಳ್ಳಿ ನೀವಿಬ್ರು, ನಾನೊಂಚೂರು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದೇ ಹೇಳ್ಬಿಡ್ತೀನಿ. ಈ ಆಲೂಗಡ್ಡೆ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಮಳೆ ಬಂತು ಅಂತ ಹೇಳ್ಬಿಟ್ಟು ತಕ್ಷಣ ತಾಂಡೋಗ್ ಹಾಕಂತದ್ದಲ್ಲ. ಇದ್ ಹೆಂಗೆ ಅಂತ ಅಂದ್ರೆ, ಇಡೀ ನಮ್ ದೇಶದಲ್ಲೇ ಬಾರಿ ವಿಶಿಷ್ಟ ಇದು. ವಿಶಿಷ್ಟ ಅಂತ ಅಂದ್ರೆ, ಈ ಮಳೆ ನಂಬ್ಕೊಂಡು ಆಲೂಗಡ್ಡೆ ಬೆಳೆಯ ಅಂತದ್ದು, ಈ ಮುಂಗಾರು ಹಂಗಾಮ್ನಲ್ಲಿ ಬೆಳೆಯ ಅಂತದ್ದು ಈಗ ಮಾತ್ರ. ಈಗ ಅಂತ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇದು, ಅಂದ್ರೆ ಈ ಮುಂಗಾರು ಟೈಮಲ್ಲಿ ಬೆಳೆಯೋದು. ಮುಂಗಾರು ಟೈಮಲ್ಲಿ ಮಳೆ ನಂಬ್ಕೊಂಡು ಬೆಳೆಯೋದು ಇಡೀ ದೇಶದಲ್ಲಿ ಎಲ್ಲೂ ಬೆಳೆಯಕಲ್ಲ ಮುಂಗಾರು. ಬೇರೆ ರಾಜ್ಯದಲ್ಲಿ ಬೆಳೆಯಕಲ್ವ? ಇಡೀ ದೇಶದಲ್ಲೇ ಬೆಳೆಯಕಲ್ಲ ಅಂತ ಹೇಳ್ತಿದ್ದಲ್ಲ. ದೇಶ ಅಂದ್ರೆ ರಾಜ್ಯ ಸೇರಿಲ್ವಾ ಅದ್ರಲ್ಲಿ? ಹಂಗಲ್ಲ, ನಮ್ಮ ರಾಜ್ಯದಲ್ಲಿ ಬಿಟ್ಟು ಬೇರೆ ರಾಜ್ಯದಲ್ಲಿ. ಈಗ ನೋಡವ ನಾವು ಬೀಜಗಂಡೆ ಎಲ್ಲಿಂದ ತತ್ತಿವಿ? ಪಂಜಾಬಿಂದ ತತ್ತಿವಿ. ಅದಕ್ಕೆ ಕೇಳಿದ್ದು ಬೇರೆ ಕಡೆ ಎಲ್ಲೂ ಬೆಳೆಯಕಲ್ಲ ಅಂತ ಹೇಳ್ತಾ ಇಲ್ವಾಣೆಯ. ಈಗ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇಡೀ ದೇಶದಲ್ಲಿ ಆಯ್ತಾ. ಇದು ಏನ್ ಇದಕ್ಕೆ ಮಹತ್ವ ಅಂತ ಅಂದ್ರೆ, ಈಗ ನಾವೇನೋ ಸ್ವಲ್ಪ ಸಾರು ಪಲ್ಯ ಅಂತ ಅನ್ಕೊಂಡು ಸ್ವಸ್ವಲ್ಪ ಬಳಕೆ ಮಾಡ್ತೀವಿ, ನಾವು ಜಾಸ್ತಿ ಬಳಕೆ ಮಾಡೋದಿಲ್ಲ. ಆದ್ರೆ ಉತ್ತರ ಭಾರತ ಐತಲ್ಲ, ಇವೆಲ್ಲ ಅವಲಪ್ಪ, ಪಂಜಾಬ್, ಡೆಲ್ಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಂತ ಎಲ್ಲ ಅವಲ್ಲ, ಮಹಾರಾಷ್ಟ್ರ ಅಲ್ಲೆಲ್ಲವ, ಅಲ್ಲಿ ಆಲೂಗಡ್ಡೆನೆ ಮೈನ್, ಅದೇ ಮುಖ್ಯವಾದ ತರಕಾರಿ. ನಮ್ಗಿಲ್ಲಿ ಬೇರೆ ಬೇರೆ ತರದ ಹೋಗ್ಬಿಡು, ನಾವು ಬೇರೆ ಬೇರೆ ತಿಂತೀವಿ ಆಯ್ತಾ. ಅವ್ರಿಗೆ ಆಲೂಗಡ್ಡೆನೆ, ನೀನು ರೊಟ್ಟಿ ಮಾಡಿದ್ರು ಆಲೂಗಡ್ಡೆಲಿ ಮಾಡ್ತಾರೆ, ಚಪಾತಿ ಮಾಡಿದ್ರು ಆಲೂ ಪರೋಟ ಅಂತ ಮಾಡ್ತಾರೆ, ಪರೋಟ ಮಾಡಿದ್ರು ಹಾಕತ್ತಾರೆ. ಆಮೇಲೆ ಅದ್ ಹಾಕ್ಲಿಲ್ಲ ಅಂತ ಅಂದ್ರೆ ಪಲ್ಯ ಅಂತ ಸಬ್ಜಿ ಅಂತ ಹೇಳ್ಬಿಟ್ಟು ಬರೀ ಆಲೂಗಡ್ಡೆ ಮಾಡ್ಕೊಳ್ಳೋದವ್ರು. ಅದು ಒಂಥರ ಆಲೂಗಡ್ಡೆ ಅನ್ನೋದು ಅವ್ರಿಗೆ ಬಾರಿ ಇಷ್ಟವಾಗಿರೋ ಇಷ್ಟವಾದಂತ ಒಂದು ರುಚಿಕರವಾದಂತ ಒಂದು ತರಕಾರಿ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಇಡೀ ಉತ್ತರ ಭಾರತ ಈ ಹಾಸನ ಜಿಲ್ಲೆ ಮೇಲೆ ಡಿಪೆಂಡ್ ಆಯ್ತದೆ ಈ ಮುಂಗಾರು ಟೈಮಲ್ಲಿ. ಮುಂಗಾರು ಟೈಮಲ್ಲಿ ಅಂತ ಅಂದ್ರೆ, ಈ ಮುಂಗಾರು ನಾವು ಹಾಕ್ತೇವಲ್ಲಪ್ಪ, ಆಗ ಸೆಪ್ಟೆಂಬರ್ ಬಂದ್ಬಿಡ್ತದಲ್ಲ, ನಮ್ ಗೌರಿ ಹಬ್ಬ ಟೈಮಿಗೆ ಬಂದ್ಬಿಡ್ತದಲ್ಲ, ಆ ಟೈಮ್ಗೆ ಹಾಸನದಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೆಳೀತು ಅಂತ ಅಂದ್ರೆ ಅವ್ರಿಗೆ ಆಲೂಗಡ್ಡೆ ಇಲ್ಲ ಅಂತ ಅಂದ್ರೆ ಇಲ್ಲ. ಆಮೇಲೆ ಆಲೂಗಡ್ಡೆದೇನು ಅಂತ ಅಂದ್ರೆ, ಇದು ತಂಪು ಹವೆ ಎಲ್ಲಿರ್ತದೋ ಆ ತಂಪು ಹವೆನಲ್ಲಿ ಬೆಳೆಯ ಅಂತ ಒಂದು ಬೆಳೆ ಇದು. ಅಂತ ತಂಪು ಹವೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಅಂತಿರೋದು. ತಣ್ಣಗಿರ್ತದ ನೋಡಿ ಯಾವಾಗ್ಲೂ ಕ್ಲೈಮೇಟ್ ಅಂತಾರಲ್ಲ, ಬಾರಿ ತಣ್ಣಗೆ ತಣ್ಣಗಿರ್ತದೆ, ಹೆವಿ ಬೆಳೆಯಕ್ಕಾಗಲ್ಲ. ಯಾಕೆಂದ್ರೆ ಜಾಸ್ತಿ ಮಳೆ ಬರ್ತದಲ್ಲ, ಕೊಚ್ಕೊಂಡ್ ಹೋಗ್ಬಿಡ್ತದೆ, ಕೊಚ್ಕೊಂಡು ಹೋಗ್ಬಿಡ್ತದೆ. ಆಮೇಲೆ ನಮ್ಮಂಗ್ ಹೊಲಪಲ ಇಲ್ವಲ್ಲ ಅಲ್ಲಿ, ಬರೀ ಗದ್ದೆ ಗದ್ದೆ ಬಿಟ್ರೆ ತೋಟ, ಹಂಗಾಗಿ ಅಲ್ಲಿ ಬೆಳೆಯಕ್ಕಾಗೋದಿಲ್ಲ, ಇಲ್ಲಿ ಮಾತ್ರ ಬೆಳೀತಾರೆ. ಅದಕ್ಕೆ ಹವಾಮಾನ ಆಗಿರೋದ್ರಿಂದ ಹವೆ ತಂಪಾಗಿರ್ಬೇಕು. ಈಗ ಈಗ ಭೂಮಿ ಪೂರ್ತಿ ಕಾದಿರ್ತದೆ ಬೇಸಿಗೆಲಿ, ಫುಲ್ ಕಾದು ಜಾಸ್ತಿ ಟೆಂಪರೇಚರ್ ಆಗ್ಬಿಟ್ಟಿರ್ತದೆ. ಅದ ಆರ್ಬೇಕು ಅಂತ ಅಂದ್ರೆ ಒಂದ್ ನಾಲ್ಕೈದು ಮಳೆ ಮುಂಗಾರನ ಆಗ್ಬೇಕು. ಅದಾದ್ಮೇಲೆ ಸ್ವಲ್ಪ ಅದ ಆರೋದು. ಬೆಳಗ್ಗೆ ಹೊತ್ತು 24 degrees ಇರ್ಬೇಕಂತೆ, ಏನೋ ಉಷ್ಣಾಂಶ ನಮ್ಮ ಮಣ್ಣಲ್ಲಿ, ನಮ್ಮ ಮಣ್ಣಲ್ಲಿ ಬೆಳಗ್ಗೆ ಹೊತ್ತು 24, ಸಾಯಂಕಾಲದ ಹೊತ್ತು ಅಂದ್ರೆ ರಾತ್ರಿ ಹೊತ್ತು 18 degrees ಇರ್ಬೇಕಂತೆ. ಅದು ಸೂಕ್ತವಾದಂತದ್ದು ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳೆಲ್ಲ ಸಂಶೋಧನೆ ಮಾಡಿ ಕಂಡಿಡಿದ್ರ ಅಂತ. ಉಷ್ಣಾಂಶ ಅಷ್ಟಿರ್ಬೇಕು ಅಂತಾರೆ, ಉಷ್ಣಾಂಶ ಅಷ್ಟಿರ್ಬೇಕು, ಉಷ್ಣಾಂಶ ಕಡಿಮೆ ಆಗ್ಬೇಕು ಭೂಮಿಲಿ. ನೀನು ಬಿಸಿಬಿಸಿನ ತಾಂಡೋಗ್ ಹಾಕ್ಬಿಟ್ರೆ ಅದ್ರೊಳಗಡಿಕೆ ಎಲ್ಲ ಸುಟ್ಟೋಗ್ಬಿಡ್ತವೆ, ಕರ್ಗೋಯ್ತವೆ ಎಲ್ಲ ಕರ್ಗೋಯ್ತವೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಈ ಆಲೂಗಡ್ಡೆಯ ಕುಯ್ದು ಹಾಕ್ತೇವಲ್ಲಪ್ಪ ನಾವು, ಎರಡು ಕಣ್ಣು ಮೂರು ಕಣ್ಣು ನೋಡ್ಕೊಂಡು ಎರಡು ಪೀಸು, ಮೂರು ಪೀಸು, ನಾಲ್ಕು ಪೀಸು, ಚೆನ್ನಾಗಿ ಕಣ್ಣಿತ್ತು ಅಂತ ಅಂದ್ರೆ 6 pieces ಹೇಳಕ್ಕಾಗಲ್ಲ ಆಯ್ತಾ. ಅದುವೇ ನಮ್ಮ ಹಾಸನ ಜಿಲ್ಲೆಯಿಂದಲೇ ಅದ್ ಮಾಡೋದು, ಬೇರೆ ನೆಲ್ಲುವೆ ಆಲೂಗಡ್ಡೆ ಕೂದ ಹಾಕಕ್ಕಲ್ಲ. ಇಲ್ಲಿ ಕೇಳಿಸ್ಬೇಕ, ಈಗ ನಾವ್ ಹಾಕದಂಗ ಗೊತ್ತಾ, ಈಗ ನಮಗೆ ಕಣ್ಣು ಎಷ್ಟು ಕಂಡೋ ಎಷ್ಟು ಮೊಳಕೆ ಹೊಡೆದೈತೆ ಅಷ್ಟು ಬಾಗದು ಎರಡೆರಡು ಮೂರು ಮೂರು ಮೊಳಕೆ ಕಾಣ್ತಾ, ಅಲ್ಲಿಗೆ ಒಂದ್ ಕಡೆ ಕುಯ್ಯಿ ಹಾಕು, ಒಂದ್ ಗಂಟೆಲಿ 8 ಆಯ್ತು, ಲಾಸ್ಟ್ 16 ಆಯ್ತು ದಪ್ಪಿದ್ರೆ, ಹಂಗೆ ಅಲ್ವಾ ನಾವ್ ಹಾಕೋದು? ಹಂಗೆ ಹಾಕ್ತಿರೋದು. ಅದು ಒಂದ್ ವಿಶಿಷ್ಟ, ಅದುವೆ ನಮ್ಮ ಹಾಸನ ಜಿಲ್ಲೆ ವಿಶಿಷ್ಟ. ಇಲ್ಲಿ ಮಾತ್ರ ಕೂದ್ ಕೂದು ಹಾಕೋದು. ಕುಯ್ಯುವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಕಣ್ಣು ಚೆನ್ನಾಗಿ ಕಾಣ್ತಾ ಇರ್ಬೇಕು, ಆಮೇಲೆ ಕಣ್ಣು ಜಾಸ್ತಿ ಇರಬೇಕು, ಎರಡಿದ್ರೆ ಸಾಕು ಅನ್ನೋದು ಇರಬಾರ್ದು ನಮ್ಮ ಮನಸ್ಸಿನಲ್ಲಿ. ಜಾಸ್ತಿ ಎಷ್ಟು ಕಣ್ಣಿರ್ತವೋ ಅಷ್ಟು ರಂಬೆಗಳು ಬರ್ತವೆ, ಮೇಲ್ಗಡೆ ಗಿಡಗಳು ಬರ್ತವಲ್ಲಪ್ಪ, ಆ ರಂಬೆಗಳು ಎಷ್ಟಿರ್ತವೋ ಅಷ್ಟು ಆಲೂಗಡ್ಡೆ ಜಾಸ್ತಿ ಬರ್ತದೆ ಕೆಳಗಡೆ. ಅದು ಅದಕ್ಕೋಸ್ಕರವ ಈ ಉಂಡೆಗೆಡ್ಡೆನೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ನಾವು ಹಾಕ್ತೀವಲ್ಲ ಪೀಸು, ಕನಿಷ್ಠ ಒಂದು 30-40 ಗ್ರಾಮ್ ಇರಬೇಕು ಉಂಡೆ ಗಾತ್ರ. ಉಂಡೆ ಗಾತ್ರ ಅಂದ್ರೆ ಉಂಡೆ ದಾರವಾಗ್ಲಿ ನೀನ್ ಅದು 30-40 ಗ್ರಾಮ್ ಇರಬೇಕು. ಅದಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಬರೀ 1 ಗಂಟೆ 2 ಗಂಟೆ ಬಿಡ್ತವೆ. ಹಂಗಾಗ್ಬಾರ್ದು ಇತ್ತರ ಮ್ಯಾಕೆ ಏನ್ ಹಂಗೆ ಗೋಲಿ ಎಲ್ಲ ಸೇರಿ ಒಂದ್ 15-20 ಗಂಟೆ ಇರಬೇಕು ಒಂದೊಂದು ಗಿಡದಲ್ಲಿ. ಆತರ ಇದ್ರೆ ನಾವು ಬೆಳೆದದ್ದು ಸಾರ್ಥಕ, ಒಳ್ಳೆ ಬೆಳೆ ಬಂದೈತೆ ಅಂತ ಹೇಳ್ಬಿಟ್ಟು ಒಂದೆರಡು ತಗೊಂಡು ಏನ್ ಮಾಡ್ತೀವಿ ಶಂಕರಣ್ಣ ನೀನು? ಆಮೇಲೆ ನೀನ್ ಹೇಳಿದಕ್ಕೆ ಹೇಳ್ತೀನಿ, ಈಗ ಉಂಡೆ ಗೆಂಡೆನ ಹಾಕಕ್ ಹೇಳ್ದೆ ನೀನು. ಈಗ ಗೆಂಡೆ ಅಂದ ತಕ್ಷಣ ಸುತ್ತ ಅಲ್ಲಲ್ಲ ಕಂಡು ಬಂದಿರ್ತವೆ. ಈಗ ಕೆಲವು ಈಗ ಉಂಡೆ ಹಾಕಿದ ತಕ್ಷಣ ಕೆಳಮಕ್ನಾಗ ಹೋಗ್ಬಿಡ್ತಾವಪ್ಪ ಕಣ್ಣು. ಆಗ ಈಗ ನೋಡು ನಿಂಗೆ ಇನ್ನೊಂದು ಹೇಳ್ತೀನಿ ಶಂಕರಣ್ಣ, ಈಗ ನಾವು ಗೆಂಡೆ ಕುಯ್ತೀವಲ್ಲಪ್ಪ, ಕಣ್ಣು ಮ್ಯಾಕ್ ಮಾಡ್ಬಿಟ್ಟು ನಾವು ಅದನ್ನ ತಳಬಗ್ಗಕ್ಕೆ ಮಾಡಿ ಹಾಕ್ತಿವಿ, ಓರ್ತೀವಿ ಅಲ್ವಾ. ಈ ಒಂದೊಂದ್ಸರಿ ಏನಾಗ್ಬಿಡ್ತದೆ, ಈ ಕಣ್ಣು ಕೆಳಕ್ ಹೋಗ್ಬಿಡ್ತದೆ, ಈ ಕೂದಿರೋ ಭಾಗ ಮೇಲ್ಗಡೆಗೆ ಬಂದ್ಬಿಡ್ತದೆ. ಆದ್ರೆ ಅದು ಬರ್ತದ ಗಿಡ. ಈಗ ನಾವೇ ಬುದ್ಧಿವಂತರಲ್ಲ ಶಂಕರಣ್ಣ, ಈ ಭೂಮಿ ಮೇಲೆ ಏನು ಗಿಡ ಮರ ಸಸ್ಯ ಎಲ್ಲ ಅವೋ ಎಲ್ಲ ಎಲ್ಲ ಬುದ್ಧಿವಂತರ ಒಂದಷ್ಟು ಬುದ್ಧಿ ಅವೆ, ಅವ್ಕೆ ಎಲ್ಲಿ ಅವಕಾಶ ಸಿಗ್ತದ ಅಲ್ಲಿ ಬಂದ್ಬಿಡ್ತವೆ. ಅಂದ್ರೆ ಮಣ್ಣಲ್ಲಿ ಸಡ್ಲ ಆಗಿರ್ತದೆ, ಆ ಭಾಗದಿಂದ ಮ್ಯಾಕ್ ಬಂದ್ಬಿಡ್ತದೆ ಅಂತ ಬಂದ್ಬಿಡ್ತದೆ. ಅದು ಧರ್ಮ, ಅದು ಮೇಲಕ್ ಬರ ಅಂತ ಧರ್ಮ. ಅದು ಕೆಳಗಡೆಗೆ ಹಾಕಿದ್ರು ಬರ್ತದೆ, ಮೇಲ್ಗಡೆಗೆ ಹಾಕಿದ್ರು ಬರ್ತದೆ. ನಾವ್ಯಾಕೆ ಮೇಲ್ಗಡೆಗೆ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ಒಂಚೂರು ಅನುಕೂಲ ಆಗ್ಲಿ, ಮೇಲೆ ಬರ್ಲಿ. ಈಗ ಈಗ ನೀನ್ ಕಾಣಂಗ್ ನಾನ್ ಕಾಣಂಗೆ ಆಲೂಗಡ್ಡೆ ತಗೊಂಡು ಹೋಗ್ಬಿಟ್ಟು ಹಾಕ್ಬಿಟ್ರೆ 15-20 ದಿವಸ ಬೇಕು ಅದು ಕಾಣಕ್ಕೆ. 20 ದಿವಸವರೆಗೂ ನಮ್ಗೆ ಕಾಣದೇ ಇಲ್ಲ. ಹಾಕೆ ಇಲ್ವೇನೋ ಅನ್ನತ್ರದ ಇರ್ತದೆ, ಅಲ್ಲಿ ಇಲ್ಲಿ ಒಂಚೂರು ಇಲಾತಿ ಕಾಳು ತೊಗರಿ ಕಾಳು ಹಾಕ್ತೀವಲ್ಲ ಅವು ಕಾಣಿಸ್ತಾ ಇರ್ತವೆ. ಹಂಗಾಗಿ ಇಲ್ಲಿ ಏನೋ ಹಾಕವ್ರೆ ಅಂತ ಹೇಳ್ಬಿಟ್ಟು ಒಂದು ಗೆಪ್ತಿ ಮಾಡ್ಕೋಬಹುದು. ಹಂಗಾಗಿ ಆಮೇಲೆ ಕುಯ್ದ ಹಾಕ್ತಿವಲ್ಲ ಅದ್ರದ್ದು ಇನ್ನೊಂದು ಡೇಂಜರ್ ಐತೆ. ಏನು ಅಂತ ಅಂದ್ರೆ ಈ ಆಲೂಗಡ್ಡೆ ಹೇಳಿ ಕೇಳಿ ಅದು ಇದು ಅಂತಾರೆ ಎಂತದು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬಿಟ್ಟು. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಯಾವ್ದೇ ಗಂಜಿ ಅನ್ನ ಇವೆಲ್ಲ ಬರ್ತದಲ್ಲ ಆತರ ಅದು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಾವು ತಗೊಂಡೋಗಿ ಭೂಮಿಗೆ ಹಾಕಿದ ತಕ್ಷಣ ಕುಯ್ದು ಬೇರೆ ಇರ್ತೀವ, ಕುಯ್ದಿರೋದ್ರಿಂದ ಏನಾಗ್ಬಿಡ್ತದೆ ಈ ಜಾಸ್ತಿ ರೋಗಾಣುಗಳು ಇಂಥವೆಲ್ಲವ ಬಂದು ಅದ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಅಂದ್ರೆ ಕುಯ್ದಾಗ ಮೆತ್ತಗಿರ್ತದಲ್ಲ, ಮೆತ್ತಗಿರ್ತದೆ ಸಕ್ಕರೆ ಬೇರೆ ಅಂಶ ಇರುತ್ತಲ್ಲ. ಹೌದು, ಈಗ ಇರುವೆ ನೋಡು ನೀ ಸಕ್ಕರೆ ಚೆಲ್ಲಿರ್ ಮುತ್ಕೋತಾವಲ್ಲ ಹಂಗೆ ಮುತ್ಕೋಬಿಡ್ತವೆ ಇವೆಲ್ಲ. ಇಂಥವೆಲ್ಲ ಜಾಸ್ತಿ ಆಗಿ ರೋಗ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟು ಇವತ್ತು ಆಲೂಗಡ್ಡೆ ಬೆಳೆಯೋದನ್ನೇ ಬಿಡ್ತವ್ರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಅಂದ್ರೆ ಮೊದ್ಲು ನಾವು ತತ್ತಿವಲ್ ಶಂಕರಣ, ನಾವು ತಂದ ತಕ್ಷಣವ ಒಂದ್ ವಾರಗಟ್ಲೆ ಆರಿಸ್ಬೇಕವ. ಯಾಕೆ ಅಂತ ಅಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ತಂದ್ಕೊಡ್ತಾರಲ್ಲ ಅವೇನ್ ಅಲ್ಲಿ ಬೆಳೆದಿರೋ ತಂದ್ಬಿಟ್ಟು ಇಲ್ಲಿ ಕೊಡಕಲ್ಲ ನಮ್ಗೆ. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರಲ್ಲ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರವ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ತಿಂಗಳಗಟ್ಲೆ ಇಟ್ಟಿರ್ತಾರವ. ಯಾಕೆ ಅಂದ್ರೆ ನಮ್ಗೆ ಮಾರ್ಚ್ ಏಪ್ರಿಲ್ ಅಲ್ಲೇ ಬರಕ್ ಶುರು ಆಯ್ತದೆ ಬಿತ್ತನೆ ಗಡ್ಡೆ ಎಲ್ಲ ಬರೋದು ಪಂಜಾಬ್ ಇಂದ ಅಲ್ವಾ, ಅಲ್ಲಿಂದ ತಂದು ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಬಿಡ್ತಾರೆ ತಿಂಗಳಗಟ್ಲೆ. ಅದು ಹೆಂಗೆ ಅಂತ ಅಂದ್ರೆ ಕೋಲ್ಡ್ ಅಂದ್ರೆ ಫುಲ್ ಕೋಲ್ಡ್ ಅದು, ಅದು ಮಿಸ್ ಕಾಡಬಾರ್ದು ಆ ತರ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಅವು ಕೋಲ್ಡ್ ಸ್ಟೋರೇಜ್ ಅಲ್ಲೇ ಇರ್ತವೆ. ಇವತ್ತಿಗೆ ಎಷ್ಟು ಹೋಗ್ಬೋದು ನನ್ನ ಮಂಡಿಲಿ, ಒಂದ್ 20 ಕ್ವಿಂಟಲ್ ಹೋಯ್ತದ, 15 ಕ್ವಿಂಟಲ್ ಹೋಯ್ತದ, ಅಷ್ಟೇ ಬೆಳಗ್ಗೆ ತರಿಸ್ತಾನ ಅವನು ಎಲ್ಲಿಂದವ ಕೋಲ್ಡ್ ಸ್ಟೋರೇಜ್ ಇಂದ. ಅದು ತಂದ್ಬಿಟ್ಟು ನಾವು ತಕ್ಷಣ ಹಾಕಕ್ ಹೋದ್ರೆ ಸರಿಯಾಗದಿಲ್ಲ. ಅದು ಕೋಲ್ಡ್ ಸ್ಟೋರೇಜ್ ಇಂದವ. ಈಗ ನೋಡು, ಈಗ ಡಾಕ್ಟರ್ಗಳೆಲ್ಲ ಹೇಳ್ತಿರ್ತಾರೆ, ಕೆಲವು ತಿಳಿದಾರಲ್ಲವ, ಫ್ರಿಡ್ಜ್ ಇಟ್ಕೊಂಡಿರ್ತಾರಲ್ಲ, ಫ್ರಿಡ್ಜ್ ಅಲ್ಲಿ ತೆಗೆದ ತಕ್ಷಣ ತಿನ್ಬೇಡಿ ನೀವು. ಮಜ್ಜಿಗೆ ಆಗ್ಬೋದು, ಬೆಣ್ಣೆ ಆಗ್ಬೋದು, ಸ್ವೀಟ್ ಆಗ್ಬೋದು, ತರಕಾರಿ ಆಗ್ಬೋದು, ತಕ್ಷಣ ತಿನ್ಬೇಡಿ. ಅದ್ ತೆಗೆದು ಹೊರಗಡೆ ಇಡಿ, 1.5-2 ಗಂಟೆ ಇಡಬೇಕು ಹೊರಗಡೆ. ಅದು ಈ ವಾತಾವರಣಕ್ಕೆ ಒಕ್ಕಬೇಕು. ಅದು ಒಕ್ಕಬೇಕು ಅಂತ ಅಂದ್ರೆ ಈಗ ಸುಬ್ಬಕ್ ತಂದು ಆರಿಸ್ತಾಳಲ್ಲ, ಹಂಗೆ ವಾರಗಟ್ಲೆ ಆರಿಸ್ಬೇಕು. ಆಯ್ತಾ? ಅವು ಸ್ವಲ್ಪ ಮೃದು ಆಗ್ಬೇಕು, ಗಟ್ಟಿಗಿರ್ತವೆ ನೋಡು. ನೀನು ಮಾರ್ಕೆಟ್ ಅಲ್ಲಿ ತತ್ತಿಯಲ್ಲ, ಗಟ್ಟಿಯಾಗಿರ್ತವೆ. ಇಲ್ಲಿ ತಂದಾಗ ಸ್ಮೂತ್ ಆಗಿರ್ಬೇಕು. ಅವು ಸ್ಮೂತ್ ಆಗಿರ ಅಂತವನ್ನ ನಾವು ಕುಯ್ತೀವಲ್ಲ, ಕುಯ್ಯೋದು ಹೆಂಗೆ ಅಂತ ಅಂದ್ರೆ ಈಗ ಕುಯ್ದ್ಬಿಟ್ಟು ಇಲ್ಲ ತಗೊಂಡೋಗಿ ಹಾಕ ಅಂತದ್ದಲ್ಲ, ಮೊದ್ಲೇ ಕುಯ್ಕೋಬೇಕು 2-3 ದಿವಸ ಮುಂಚಿತವಾಗಿ. ಏನು ಹಾಕಲ್ಲ, 2-3 ದಿವಸ ಮುಂಚಿತವಾಗಿ ಕುಯ್ಕೊಂಡು ನಮ್ಗೆ ಯಾವ ಗಾತ್ರಕ್ ಬೇಕು, ಎಷ್ಟು ಕಂಡವೆ, ಬೆಳ್ಳಗಿರವೆಲ್ಲ ನೋಡ್ಕೊಂಡು ಕುಯ್ಕೊಂಡು ಅವನ್ನ ಬೀಜೋಪಚಾರ ಮಾಡ್ಬೇಕು. ಯಾಕೆ ಅಂತ ಆಗ್ಲೇ ಹೇಳಿದ್ನಲ್ಲ ಹೆಂಗ ಕುಯ್ದಿರ್ತೀವ. ಈಗ ನೋಡು, ಈಗ ಇಡೀ ನಮ್ಮ ಮೈಯಲ್ಲಿ ಒಂದು ಗಾಯ ಇಲ್ಲ ಅಂತ ಅಂದ್ರೆ ಯಾವ ನೊಣ ಬರಕಲ್ಲ, ಎಂತದ್ದು ಬರಕಲ್ಲ. ಒಂದ್ ಗಾಯ ಮಾಡ್ಕ, ಬರೀ ನೊಣ ಹೊಡೆಯದೇ ಆಯ್ತದ, ನೊಣ ಬರ್ತವೆ, ನೊರಜ್ ಬರ್ತವೆ, ಸೊಳ್ಳೆ ಬರ್ತವೆ, ಕೂತ್ಕೋತಾವಲ್ಲ ಹಂಗೆ. ಇದು ಕುಯ್ದಿರ್ತೀವಲ್ಲ ಅದೊಂಥರ ಗಾಯ ಮಾಡ್ದಂಗೆ. ಅದು ನಾವು ಬೀಜೋಪಚಾರ ಮಾಡೋದು ಅಂತ ಅಂದ್ರೆ ಈ ಕೆಲವು ಮಣ್ಣಲ್ಲಿ ರೋಗಾಣುಗಳು ಇರ್ತವೆ, ಈ ಬೀಜದಲ್ಲೇ ರೋಗಾಣುಗಳು ಇರ್ಬೋದು, ಅಂತವು ಎಲ್ಲ ಸಾಯ್ಬೇಕು. ಅದ್ ಯಾವ ಅಟ್ಯಾಕ್ ಮಾಡಬಾರ್ದು, ಅದ್ರ ಮೇಲೆ ಕರ್ಗಿಸಬಾರ್ದು ಅಂತ ಅನ್ಕೊಂಡು ಈ ಮ್ಯಾಂಕೋ ಜಬ್ಬು ಅವು ಇವು ಅಂತವಲ್ಲಪ್ಪ, ಅಂತರ್ವ್ಯಾಪಿ ಶಿಲೀಂದ್ರನಾಶಕ ಅಂತೆಲ್ಲ ಬರ್ತವೆ. ಅವನ್ನ ತಂದ್ಬಿಟ್ಟು ನಾವು ಈ ವಿಜ್ಞಾನಿಗಳು ಎಷ್ಟು ಹೇಳ್ತಾರೋ ಅಷ್ಟು ಪ್ರಮಾಣದಲ್ಲಿ ಎಲ್ಲದನ್ನ ಮಿಕ್ಸ್ ಮಾಡ್ಕೊಂಡು ನಾವು ಅದ ಬೀಜೋಪಚಾರ ಮಾಡ್ಬೇಕು. ಬೀಜೋಪಚಾರ ಮಾಡಿ ನೆರಳಲ್ಲಿ ಒಣಗಿಸ್ಬೇಕು. ಅದ ನೆರಳಲ್ಲಿ ಯಾಕೆ ಒಣಗಿಸ್ಬೇಕು ಅಂತ ಅಂದ್ರೆ ಯಾವಾಗಲೇ ಸುಬ್ಬಕ್ಕೆ ಹೇಳ್ದಂಗೆ ಮೆತ್ತಗಿರ್ತದಲ್ಲ ನಾವು ಕೂದಾಗ ಅದು ಸ್ವಲ್ಪ ಗಟ್ಟಿಯಾಗಬೇಕು. ನಾವು ಕುಯ್ದಿರೋದು ಆರಿಸಿದ್ರೆ ನೆರಳಲ್ಲಿ ಆರಿಸ್ಬಿಟ್ರೆ ಒಣಗಿಸಿದ್ರೆ ಗಟ್ಟಿ ಆಗ್ತದೆ. ಅದು ಗಟ್ಟಿ ಬಂದಾಗ ಆವಾಗ ಗಟ್ಟಿ ಬಂದಾಗ ಸ್ವಲ್ಪ ಈ ರೋಗಾಣುಗಳು ಒಳಗಡೆ ಹೋಗಕ್ಕಾಗೋದಿಲ್ಲ. ಗಟ್ಟಿಯಾಗಿರ್ತದಲ್ಲ ಅದು ರೋಗಾಣು ಒಳಗಡೆ ಹೋಗಕ್ಕಾಗೋದಿಲ್ಲ. ಅದು ಒಂದು ಮತ್ತಿನ್ನೊಂದು ಬೀಜೋಪಚಾರ ಬೇರೆ ಮಾಡಿರ್ತೀವಲ್ಲ ಯಾವ್ದು ಬಂದ್ರು ಅಲ್ಲೇ ಟಕ್ ಅಂತ ಸದೋಯ್ತವೆ. ಹಂಗ ಈ ತರ ಮಾಡ್ಬಿಟ್ಟು ಆಲೂಗಡ್ಡೆ ಹಾಕ್ಬೇಕಾಗಿರೋದು ನಾವು. ಇದು ನಾವು ಯೋಚನೆ ಮಾಡ್ದನೆ ಈ ಮಳೆ ಬತ್ತು ಬೆಳಗ್ಗೆ ಹೋಗು ಮಾರ್ಕೆಟ್ ಅಲ್ಲಿ ತಾಂಬಿ ಅನ್ನೋ ತರದಲ್ಲ ಈ ತರ ಇದ್ರದ್ದು ಪ್ರೊಸೀಜರ್ ಇರೋದು. ಆಮೇಲೆ ನಾನು ಅನ್ಕೊಂಡೆ ಅಣ್ಣ ಈಗ ನೀನ್ ಹೇಳ್ದಂಗೆಯ ಕುಯ್ಯೋದ್ರ ಬದಲು ತರುವಾಗ ಸ್ವಲ್ಪ ನೋಟ್ ಮೀಡಿಯಂ ಆಗಿರ ಗಂಡೆ ತಕ್ಕಂದು ಇಡೀ ಗಂಡೆನ ಹಾಕಿರಂಗಿರ್ತದೆ. ಈಗ ಅದು ನೋಡು ಗೊತ್ತಿರಲ್ಲ ಎಷ್ಟು ಪಾಪ ನಮ್ ಜನತ್ವ ನೋಡ್ಕೊತಾರೋದು ಈಗ ದೊಡ್ಡ ತೊಂದ್ರೆ ಏನ್ ತೊಂದ್ರೆ ಇಲ್ಲ. ಉಂಡೆ ಗಂಡೆ ಹಾಕ್ತಷ್ಟು ಒಳ್ಳೇದೆ. ಈಗ ಜಾಸ್ತಿ ಈಗ ಈಗ ನೋಡು ಎಂಟು ಕಣ್ಣು ಹತ್ತು ಕಣ್ಣು ಇರ್ತಾವ ಒಂದೊಂದು ಇದರಲ್ಲಿ ಹತ್ತುವೆ ಬಂದು ಮ್ಯಾಕೆ ಅಂತ ಅಂದ್ರೆ ಹತ್ತು ಹನ್ನೆರಡು ಹದಿನೈದು ಗಂಟೆ ಸಿಗ್ತದೆ ಕೆಳಗಡೆ ಅಲ್ವಾ. ಅದಕ್ಕೋಸ್ಕರವ ಆತರ ಸ್ವಲ್ಪ ಮೀಡಿಯಂ ಆಗಿರೋ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಒಂದು 30-40 ಗ್ರಾಮ್ ಜಾಸ್ತಿ ಅಂತ ಅಂದ್ರೆ ಒಂದು 60 ಗ್ರಾಮ್ ಆಯ್ತಾ. ಅಷ್ಟಿರ ಅಂತವ ಒಂದು ಮೀಡಿಯಂ ಆಗಿರೋವ ತಂದ್ಬಿಟ್ಟು ಅವೆಲ್ಲನು ನಾವು ಏನೀಗ ಕುಯ್ದ್ಬಿಟ್ಟು ಹಾಕ್ತಿವೋ ಅದ್ರ ಬದಲಿಗೆ ಈ ತರ ಉಂಡೆಗೆಂಡೆ ಹಾಕಬಿಟ್ರೆ ಹೆಚ್ಚು ಅನುಕೂಲ ಆಯ್ತದೆ ಅಂತಾರೆ. ಈಗ ನಾನು ಅದೇ ಈಗ ಉಂಡೆಗೆಂಡೆ ಒಂದ್ ಸ್ವಲ್ಪ ಹಾಕೋದು ಅಂತ ಹೇಳ್ಬಿಟ್ಟು ಒಂದ್ 2 ಚೀಲವ ಇನ್ನೊಂದು 4 ಚೀಲವ ಯಾವಾಗ 6 ಚೀಲ ಅಲ್ಲಿ ನಾನು ಹಾಕೋದು ಇನ್ನೊಂದು 4 ಚೀಲವ ಮಾಮೂಲಿ ಹೆಂಗ್ ಕುಯ್ದು ಹಾಕ್ತಾ ಇದ್ವೋ ಆತರ ಹಾಕೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಆಮೇಲೆ ಅದೇ ಈಗ ಗಿಡಗಳು ಬೇರೆ ಬಂದವ ಕೇಳಕ್ಕಿದ್ದೆ ನೀನು ಗಿಡ ತಂದು ಹಾಕ್ಲೋ ಉಂಡೆ ತಂದು ಹಾಕ್ಲೋ ಅಂತ ಯೋಚನೆ ಮಾಡ್ತಿದ್ದವನು ಈಗ ಉಂಡೆ ಗಂಡೆನು ಹಾಕ್ತೀನಿ ಅಂತಿದ್ಯಾ ಕುಯ್ದು ಹಾಕ್ತೀನಿ ಅಂತಿದ್ಯಾ ಮತ್ತೆ ಸಸಿಗಳು ತಂದು ಹಾಕಲ್ವಾ. ಅಂದ್ರೆ ಏನು ಅಂದ್ರೆ ಶಂಕರಣ್ಣ ಎಲ್ಲ ಹೊಸ ಹೊಸ ಬತ್ತಿರ್ತಾವಲ್ಲ ತಿಳ್ಕೊಬೇಕು ಅನುಭವ ಪಟ್ಕೋಬೇಕು. ಅದು ಈಗ ಒಂದ್ ಎಕರೆಗೆ ಇಷ್ಟು ಅಂತ ಮಾಡಿರ್ತಾರ ಒಂದ್ ಎಕರೆಗೆ ಇಷ್ಟು. ಆಮೇಲೆ ಈ ಗಿಡ ಹೆಂಗೆ ಅಂತ ಅಂದ್ರೆ ಅದು ನಾವು ಮಾಮೂಲಿ ಆಲೂಗಡ್ಡೆ ಬೆಳೆಯಕ್ಕಲ್ಲ ಅದು ಅದು ಬೀಜೋತ್ಪಾದನೆ ಮಾಡೋದು ಅಂತ ಹೇಳ್ಬಿಟ್ಟು ಈಗ 3 ವರ್ಷಕ್ಕೆ ನನಗೆ ಬೀಜ ಬೇಕಲ್ವಾ. ಈ ಮಾರ್ಕೆಟ್ ಅಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ ನೆಂಟರ ಮನೆ ಮೇಲೆ ಹೋಗಿದ್ದೆ ದುಡ್ಡು ಎತ್ಕೊಂಡು ಅಂತ ಹೇಳ್ಬಿಟ್ಟು ಆತರ ಆಗ್ಬಾರ್ದು ಅಂತ ಅಂದ್ರೆ ನಮಗೆ ಬೇಕಾಗಿರೋ ಬೀಜ ನಾವೇ ಉತ್ಪಾದನೆ ಮಾಡ್ಕೋಬೇಕು ಅದರಲ್ಲೂ ಒಳ್ಳೆ ಗುಣಮಟ್ಟದ ಅದು. ಆಮೇಲೆ ಅದನ್ನ ಅದ ಎಂತದ ಅಂತಾರೆ F1 ಜನರೇಷನ್ ಅಂತ ಹೇಳ್ಬಿಟ್ಟು ಫಸ್ಟ್ ಜನರೇಷನ್ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಮೊದಲನೇದೇ ಅದು ತುಂಬಾ ಒಳ್ಳೆ ಒಳ್ಳೆ ತಳಿ ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗಿ ಬಿಡ್ತವೆ ಗೆಂಡೆ ಎಲ್ಲ ಅಂತ ಹೇಳ್ಬಿಟ್ಟು ಆತರ ಮಾಡೋರು ಅದ ನಮ್ಗೆ ಒಂದ್ 10 ಗುಂಟಿಗೆ ಹಾಕೊಂಡ್ರೆ ಸಾಕು ಅದು ಸುಮಾರು ಬೀಜ ಆಗ್ಬಿಡ್ತದೆ. ಅವಾಗ ಬೇಕಾದ್ರೆ ನಾನು ನಿನ್ಗೆ ಸುಬ್ಬಕ್ಕಂಗೆ ಮೀನಕ್ಕಂಗೆ ಎಲ್ಲರಿಗೂ ಬೇಕಾದ್ರೆ ಫ್ರೀ ಆಗಿ ಕೊಟ್ಬಿಡ್ಬೋದು. ಅದ ಆತರ ಟೆಕ್ನಾಲಜಿ ಬಂದೈತೆ. ಈಗ ನೀನ್ ಅನ್ಕೊಂಡಿರೋದು ಈಗ ಸ್ವಲ್ಪ ನೀನು ನರ್ಸರಿ ಮಾಡ್ಕೊಳ್ಳೋ ತರದಲ್ಲಿ ಕುಡಿಕಾಂಡ ಸಸಿ ಬೆಳೆಸ್ಕೋಬೇಕು. ಕುಡಿಕಾಂಡ ಸಸಿ ಬೆಳೆಸ್ಕೊಂಡು ನರ್ಸರಿ ಮಾಡ್ಕೊಂಡು ನಮಗೆ ಬೇಕಾಗಿರೋ 3 ವರ್ಷಕ್ಕೆ 3 ವರ್ಷಕ್ಕೋ ಇಲ್ಲ ಹಿಂಗಾರ್ಬೇಕಾದ್ರೆ ಒಂದಷ್ಟು ಹಾಕೊಳ್ಳಂತಾಗ ಆಯ್ತಾ ಆತರದ ಒಂದಷ್ಟು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈಗ 3 ಹಾಕ್ತೀನಲ್ಲ ಯಾವ ಚೆನ್ನಾಗಿ ಬರ್ತದ ನೋಡೋದು 3 ವರ್ಷಕ್ಕೆ ಅದನ್ನೇ ತಗೊಳ್ಳೋದು. ಆಮೇಲೆ ಉಂಡೆಗೆಡ್ಡೆ ಅಂತ ಅಂದ್ರೆ ಶಂಕರಣ್ಣ ಏನ್ ಜಾಸ್ತಿ ಬೇಕಾಗಲ್ಲ ಇದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಯ್ತದ ಅಷ್ಟೇ. ಈಗ ನಾನು 6 ಚೀಲ ಹಾಕ್ತಿದ್ದೆ ಅಲ್ವಪ್ಪ ಅಷ್ಟು ಹೊಲಕ್ಕೆ ಒಂದ್ 8 ಚೀಲ ಬೇಕಾಗಬಹುದು. 2 ಚೀಲ ಜಾಸ್ತಿ ಬೇಕಾಯ್ತು. 2 ಚೀಲ ಜಾಸ್ತಿ ಬೇಕಾಯ್ತದೆ ಏನ್ 6 ಚೀಲಕ್ಕೆ ದುಡ್ಡು ಕೊಡ್ತೀವಿ 2 ಚೀಲ ನಮ್ಗೆ ಹೊರ ಆಯ್ತದೆ. ಆಮೇಲೆ ಇಲ್ಲಿ ಅವನ್ನೆಲ್ಲ ಕುಯ್ದು ಅವನ್ನೆಲ್ಲ ಬೀಜೋಪಚಾರ ಮಾಡ್ಕೊಂಡು ಮತ್ತೆಲ್ಲ ಮತ್ತೆ ರೋಗ ಪಾಗ ಬಂತು ಅಂತ ಹೇಳಿ ಅಲ್ಲಿ ಕಷ್ಟ ಪಟ್ಕೊಂಡು ನಷ್ಟ ಅನುಭವಿಸೋದಕ್ಕೆ ಈಗ ಒಂದ್ 2 ಚೀಲ ಜಾಸ್ತಿನ ತಂಕಂದ ಹತ್ಲಾಗಿ ಉಂಡೆ ಗೆಂಡನ ಹಾಕೊಳ್ಳೋದು ಉತ್ತಮ ಅಂತ ಹೇಳ್ತಿದ್ಯ ಅಲ್ವಾ. ಹೌದು ಆ ತರ ಮಾಡೋಣ ಅಂತ ಅನ್ಕೊಂಡು. ಆಮೇಲೆ ನೋಡು ಇನ್ನೊಂದು ಬರೀ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ಬೇಕಾಗಿರೋದು ನೀನು ಅವತ್ತಿಂದ ಬೇರೆ ನಾನು ಸಿಕ್ಕಿರ್ಲಿಲ್ವಲ್ಲ ಈಗ ಬೆಳೆ ವಿಮೆದೆಲ್ಲವ ಕಟ್ಟಿಸ್ಕೋತವ್ರೆ ನಾವು ಬಿತ್ತನೆ ಮಾಡ್ಲಿ ಬಿಡ್ಲಿ ಎಲ್ಲದಕ್ಕೂ ಅವಕಾಶ ಐತಲ್ಲ ಅವತ್ತೇ ಹೇಳಿದ್ನ ನಾನು ಜೋಳಕ್ಕೆ ಗೆಂಡಿಗೆ ಭತ್ತಕ್ಕೆ ರಾಗಿಗೆ ಇವಕ್ಕೆಲ್ಲದಕ್ಕೂ ಬೆಳೆ ವಿಮೆ ಕರೆದವ್ರೆ. ನಾವೇನೇನು ಹಾಕ್ತಿವೋ ಇಂತಿಂತವ್ ಹಾಕ್ತಿವಿ ಅಂತ ಅನ್ಕೊಂಡು ಹೋಗ್ಬಿಟ್ಟು ಮೊದಲು ಬೆಳೆ ವಿಮೆ ಕಟ್ಬರ್ಬೇಕು. ಈ ಜೋಳ ಗೆಂಡೆ ಮತ್ತೆ ರಾಗಿ ಇದಕ್ಕೆಲ್ಲವ ಈಗ ಜೂನ್ ತಿಂಗಳು 30 ತಾರೀಕು ಲಾಸ್ಟ್ ಡೇಟ್. ಇನ್ನೊಂದು ವಾರವೂ ಇಲ್ವಲ್ಲ ವಾರೂ ಇಲ್ಲ ನೀನ್ ಸಿಕ್ಕಿಲ್ವಲ್ಲಪ್ಪ ನೀನ್ ಹೇಳೋಣ ಅಂತ ಅಂದ್ರೆ ನೀನ್ ಸಿಕ್ಕಿಲ್ವಲ್ಲ ಸಿಕ್ಕಿದ್ರೆ ಅದೊಂಥರವ ಅಲ್ಲ ಭತ್ತಕ್ಕೆ ಟೈಮ್ ಆಯ್ತು ಇನ್ನೂ ಅಂದ್ರೆ ಭತ್ತ ನಾವಿನ್ನು ಹಾಗೆ ಹಾಕದೆ ಈ ವಾರ ತಪ್ಪಿ ಮುಂದಿನ ವಾರದಲ್ಲ ಒಂದ್ ವಾರಕ್ಕೆ ಹಾಕ್ಬೇಕಾಯ್ತದೆ. ಅದಕ್ಕೆ ಮುಂದಿನ ತಿಂಗಳು ಗಂಟೆ ಟೈಮ್ ಕೊಟ್ಬಿಟ್ಟವ್ರ ಅಂತ ಕೊಟ್ಟವ್ರು ಆಗಸ್ಟ್ ವರ್ಗ ಕೊಟ್ಟವ್ರ ಅದಕ್ಕೆ ಇವು ಮಾತ್ರ ಮುಂಗಾರ್ನಲ್ಲಿ ನಾವು ಬೆಳ್ಕತ್ತೀವಲ್ಲ ಈ ಜೋಳ ಮತ್ತೆ ಇವೆಲ್ಲವ ಇವಕ್ಕೆಲ್ಲವ ಈಗಲೇ ಟೈಮ್ ಇರೋದು. ಆಮೇಲೆ ಇನ್ನೊಂದ್ ಐತಲ್ಲಪ್ಪ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಮಾಡ್ಸಿಲ್ಲ ಅಂತಿದ್ದಲ್ಲ 30 ತಾರೀಕು ಲಾಸ್ಟ್ ಡೇಟ್. ಹಂಗಾಗಿ ಅದೊಂದು ನೀನ್ ಮಾಡಿಸ್ಕೊಬಿಡು ಅದು 2,000 ಬರ್ತದಲ್ಲ ಬರ್ಲಿ ಬಿಡು ಎಷ್ಟು ವಾಂಕರ್ ಹತ್ತಿರ್ತೀಯ ನೀನು ಬೀಜಕ್ಕೆಲ್ಲ ಗೊಬ್ಬರಕ್ಕೆಲ್ಲ ಅಂತ ಅನ್ಕೊಂಡು ಆಯ್ತಾ. ಹಂಗಾಗಿ ಇವೆಲ್ಲನೂ ಮಾಡ್ಕೋಬೇಕು ಶಂಕರಣ್ಣ ಸುಮಾರು ಕೆಲಸವೇ ನೀನ್ ಬರೀ ಅಲ್ಲಿ ಹಬ್ಬ ಹುಣ್ಣಿಮೆ ಅದು ಇದು ಅಂತ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಈ ಟೈಮ್ ವೇಸ್ಟ್ ಮಾಡೋದು ನಾನಲ್ಲ ನೀವುಗಳೇ ಮಾಡಿತ್ತು. ಈಗ ನೀವು 15-20 ದಿನ ಆಗಕ್ಕಾಯ್ತಪ್ಪ ಸಿಕ್ಕಿ ಏನ್ ಮಾಡ್ಕೊಂಡ ಮಾಡೋಣ ನಮ್ ಶಂಕರಣ್ಣ, ಏನ್ ಕೊಡ್ಸೋಣ, ಏನ್ ಮಾಡೋಣ, ಉತ್ಕೊಂಡವನ ಬಿತ್ತವನ ಅಂತಂದಿಲ್ಲ, ನೋಡಿಲ್ಲ ನಾನು ಆ ಜೋಳ ಬೇರೆ ಹಾಕೊಂಡು ನೋಡುವ. ಹಂಗ್ ಬರಕಲ್ಲ ಇದು, ಇದು ಆತರ ಬರಕಲ್ಲ. ನೀನು ಹಗ್ಲು ಹತ್ರ ಬಂದ್ ಎದೆ ಮೇಲೆ ನಿಂತ್ಕೋಬೇಕು, ನೀನ್ ಪಾಡಿಗೆ ನೀನ್ ಹಬ್ಕೋಗೋದು, ನಮ್ ಪಾಡಿಗೆ ನಾವ್ ಹಬ್ಕೋಗೋದು, ಹಿಂಗಾದ್ರಲ್ಲಿ ಬದುಕಾಯ್ತದ ನಮ್ದು. ಮಾತಾಡಕಾರ ಬಿಡು ಈಗ ಅಷ್ಟೊಂದ್ ಯಾಕೆ, ಈಗ ನಾ ಮಾಡ್ಕೊಂಡ್ ಈಗ ಅನ್ಭವಿಸ್ಬಿಟ್ಟಿದೀನಿ, ಈಗ ಹೆಂಗಿರು ಈ ಮಳೆ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಆಯ್ತದ ಬಿಡ್ತದ, ಈಗ ನೋಡೋಣಯ್ಯ, ಈಗ ಅವಳೇನ ತಂದ ಆರಕ ಬಿಟ್ಟವಳೆ, ಬಾಯಿ ಮತ್ತೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾವಳೆ, ಆದ್ರೂ ತೊಂದ್ರಿಲ್ಲ ಬಿಡು ಅಲ್ಲ ಓಲಿ ಬಿಡು, ಅವಳು ಅವ್ಳು ಉಳಿಸಂಗತ್ತಳ, ಅವಳ ತನ್ಕಂದ್ರೆ ಅವಳಿಗೆ ಸಾಕಾಯ್ತವೆ. ಇಲ್ಲ ಅವಳು ಉಳಿದ್ರು ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ ಉಳಿದ್ ಬಿಟ್ರು ಒಂದೆರಡು ಚೀಲ ಉಂಡೆ ಗಿಂಡೆ ಹಾಕ ಅಂತ ಹಾಕ್ಬಿಡ್ತಾಳ. ನನಗೆ ಗೊತ್ತಿಲ್ಲ ಅವಳು ಹೆಂಗೆ ಅಂತಂತವ, ಈಗ ಅದಕ್ಕೆ ಬಿಡು. ಈಗ ನಾಳಿಕೆ ಏನು ಸಮಸ್ಯೆ ಇಲ್ಲ ಅಣ್ಣಯ್ಯ, ನಾಳಿಕೆ ನಾನು ಹೆಂಗ ಬಿಡು ಮಾಡ್ಕೊತೀನಿ. ಈಗ ನಾಳೆ ಕತ್ಲಾಗಿ ಹೋಗ್ಬಿಟ್ಟು ನನಗೊಂದ್ ಮೂರ್ ಚೀಲ ಗೆಂಡೆ ಕೊಡ್ಸಿರು, ಆಯ್ತಾ, ಮೂರ್ ಚೀಲ ಗೆಂಡೆ ಹಾಕತ್ತೀನಿ, ಇಬ್ರು ಬಂದು ಒಂಚೂರು ಕೆಲಸ ಮಾಡಕ್ ಕೈ ಜೋಡಿಸ್ರಪ್ಪ. ಮಾಡಣ್ಣ ಬಿಡು, ಅದಕ್ಕೆ ಇದುವರೆಗೂ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೌರ ರವಿಶಂಕರ್ ಮತ್ತು ಡಿ ಸುಜಲಾದೇವಿ. ಇದು ಇಂದಿನ ಕಿಸಾನ್ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ, 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳು, 9:00 ನಮ್ಮ ನಿಲಯದಿಂದ ಯುವವಾಣಿ ಇದರಲ್ಲಿ ಪಾರಿಜಾತ ಪ್ರಸ್ತುತಿ ಸುಜಾತ ಎಫ್ ತಳವಾರ್, ನಂತರ ಉದ್ಯೋಗ ವಾರ್ತೆ ಚಂದನ ವಿಎಚ್ ಅವರಿಂದ, 9:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರವಿಂದಂ ಭಟ್ಟಾಚಾರ್ಯ ಅವರ ಗಾಯನವನ್ನು ಆಲಿಸಬಹುದು, 10:00 ಭಾವನ ಡಿ ಸುಜಲಾದೇವಿ ಅವರಿಂದ, 10:30 ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಬೆಳಗ್ಗೆಯ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು, 7:25 ಭಾವಗೀತೆಗಳು, 7:45 ಬೆಂಗಳೂರು ಕೇಂದ್ರದಿಂದ